ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಹಲೋ ಆಕಾಶವಾಣಿ. ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಕರ್ನಾಟಕ ಸರ್ಕಾರ. ಭಾಗವಹಿಸುತ್ತಾರೆ ತೋಟಗಾರಿಕೆ ಅಪರ ನಿರ್ದೇಶಕರಾದ ಡಾ ಪ್ರಕಾಶ್ ಎಂ ಸೊಬರದ್. ಕೇಳಿ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರೆ, ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾ ಪ್ರಕಾಶ್ ಎಂ ಸೊಬರದ್ ಅಪರ ತೋಟಗಾರಿಕೆ ನಿರ್ದೇಶಕರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ನಿಲಯದ ಪರವಾಗಿ ಹಾಗೂ ರಾಜ್ಯದ ಎಲ್ಲಾ ರೈತರ ಪರವಾಗಿ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದ ವಿಷಯ ರಾಷ್ಟೀಯ ಎಣ್ಣೆ ತಾಳೆ ಅಭಿಯಾನ ಯೋಜನೆ. ಈ ವಿಷಯವಾಗಿ ನಮ್ಮ ಕೇಳುಗರಿಗೆ ಸೂಕ್ತ ಒಂದು ಮಾಹಿತಿಯನ್ನು ಕೊಡಬೇಕು ಹಾಗೂ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ತಾವು ಸೂಕ್ತ ಉತ್ತರಗಳನ್ನು ನೀಡಬೇಕಾಗತ್ತೆ. ಕೇಳುಗರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಈ ತರ ಇದೆ: 2237-0477. ಇನ್ನೊಂದು ಸಂಖ್ಯೆ 2237-0488. ಇನ್ನೊಂದು ಸಂಖ್ಯೆ 2237-0499. ಎಸ್ಟಿಡಿ ಕೋಡ್ ಸಂಖ್ಯೆ 080. ಮೊದಲನೇದಾಗಿ ಡಾಕ್ಟರ್ ಪ್ರಕಾಶ್ ಸೌರಭ್ ಅವರು, ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಾಗಿದೆ? ಯಾಕೆ ಯೋಜನೆ ನಮ್ಮ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ತಂದಿದ್ದೀರಿ? ರೈತರಿಗೆ ಇದರಿಂದ ಏನು ಅನುಕೂಲ, ಯಾಕೆ ತಂದ್ರಿ ಅಂತ? ಈ ಯೋಜನೆಯ ಮುಖ್ಯ ಉದ್ದೇಶ ಏನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಖಾದ್ಯ ತೈಲ ಏನಿದೆ, ನಮ್ಮ ಭಾರತ ದೇಶದ ಬೇಡಿಕೆ ಏನಿದೆ, ಸುಮಾರು 25 ಮಿಲಿಯನ್ ಟನ್ ನಮ್ದು ವಾರ್ಷಿಕ ಬೇಡಿಕೆ. ಅದರಲ್ಲಿ ಸುಮಾರು 11 ಮಿಲಿಯನ್ ಟನ್ಸ್ ಮಾತ್ರ ನಮ್ಮ ಭಾರತ ದೇಶದಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದೀವಿ. 14 ಮಿಲಿಯನ್ ಟನ್ಸ್ದಷ್ಟು ನಾವು ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದೀವಿ. ಈ ತರ ಆಗೋದ್ರಿಂದ ನಮ್ಮ ಒಂದು ಆತ್ಮನಿರ್ಭರ್ ಅಂದ್ರೆ ನಮ್ಮ ಖಾದ್ಯ ತೈಲ ಏನು ನಮ್ಮ ಬೇಡಿಕೆ ಇದೆ ಅದನ್ನ ನಮ್ಮ ದೇಶ ಮತ್ತು ನಮ್ಮ ರಾಜ್ಯದಲ್ಲಿಯೇ ಅದನ್ನ ನಾವು ಉತ್ಪಾದನೆ ಮಾಡಿ ಇಲ್ಲಿ ಇರತಕ್ಕಂಥ ಬೇಡಿಕೆನ ಸರಿದೂಗಿಸಬೇಕು ಮತ್ತು ಆಮದನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಒಂದು ಸಂಯೋಜನೆಯಲ್ಲಿ ಈ ಒಂದು ಯೋಜನೆಯನ್ನ ನಾವು ಈಗ ಅನುಷ್ಠಾನ ಮಾಡ್ತಾ ಇದೀವಿ. ಸರ್, ಮೊದಲನೇ ಕರೆ ಈ ಕಾರ್ಯಕ್ರಮಕ್ಕೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಯಾರು ಎಲ್ಲಿಂದ ಮಾತಾಡ್ತಿದ್ರಿ ಸರ್? ನಾವು ಮಂಡ್ಯ ತಾಲೂಕು ಹುಲಿಕೆರೆ ಕೊಪ್ಪಳು ಗ್ರಾಮ ದೊಡ್ಡವಳಿಯಿಂದ ಸರ್. ತಮ್ಮ ಹೆಸರು? ಚಂದ್ರು ಅಂತ ಸರ್. ಚಂದ್ರ ಅವರೇ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಸರ್. ಈ ತಾಳೆ ಬೆಳೆ ಬರಡು ಪ್ರದೇಶಕ್ಕೆ ಆಯ್ತದ ಸರ್? ಚಂದ್ರು ಅವರೇ, ಇದು ತಾಳೆ ಬೆಳೆಗೆ ಮುಖ್ಯವಾಗಿ ಮಣ್ಣು ಎಷ್ಟು ಅವಶ್ಯವೋ ಅದೇ ತರ ನೀರು ಬಹಳ ಅವಶ್ಯ. ಯಾಕಂದ್ರೆ ಒಂದು ಸಲ ನಾವು ನಾಟಿ ಮಾಡಿದ ಮೇಲೆ 30 ವರ್ಷ ಅದು ಇರುತ್ತೆ. ಎಲ್ಲಿ ನೀರಾವರಿ ಸೌಕರ್ಯ ಇದೆ, ಅದರಲ್ಲೂ ಮುಖ್ಯವಾಗಿ ಬೇಸಿಗೆ ಹಂಗಾಮಿನಲ್ಲಿ ನೀರಾವರಿ ಸೌಕರ್ಯ ಇರತಕ್ಕಂತ ಒಂದು ಪ್ರದೇಶದಲ್ಲಿ ಮಾತ್ರ ಈ ಒಂದು ಬೆಳೆಯನ್ನು ಬೆಳೆದ್ರೆ ಮಾತ್ರ ಹೆಚ್ಚಿನ ಇಳುವರಿ ನಾವು ಆಕ್ಷೇಪಣೆ ಮಾಡಬಹುದು. ನೀರಾವರಿ ಇದ್ರೂ ಬೋರ್ವೆಲ್ ಇರಿಗೇಷನ್ ಮೇಲೇನೆ ನಾವು ಅದು ಅವಲಂಬಿತ ಆಗೋದು ಬಹಳ ಕಷ್ಟ. ಯಾಕಂದ್ರೆ 30 ವರ್ಷದಲ್ಲಿ ಏನಾದರೂ ನೀರಿನ ಒಂದು ಆಳ ಅಥವಾ ನೀರಿನ ಲಭ್ಯತೆ ಕಡಿಮೆ ಆದ್ರೆ ಇಳುವರಿಯಲ್ಲಿ ಅದು ಇಳಿಮುಖ ಆಗುತ್ತೆ. ಆದ್ರಿಂದ ನೀರಾವರಿ ಸೌಕರ್ಯ 30 ವರ್ಷದೊಳಗು ಇರಬೇಕು. ಅಂತಲ್ಲಿ ಇದನ್ನ ಬೆಳೆದ್ರೆ ಹೆಚ್ಚಿನ ಒಂದು ಇಳುವರಿಯನ್ನ ಉತ್ಪಾದನೆಯನ್ನ ಮಾಡಬಹುದು. ಚಂದ್ರ ಅವರೇ, ಈ ಒಂದು ಬೆಳೆಗೆ ಅಶೂರ್ಡ್ ಇರಿಗೇಷನ್ ಅಂತ ಕರಿತೀವಿ, ಅಂದ್ರೆ ನಿರಂತರ ಒಂದು ನೀರಾವರಿ ಸೌಲಭ್ಯ ಇದ್ರೆ ಮಾತ್ರ ಈ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯ. ಹೌದು, ರೈತರ ಯಾರು ಬೆಳೀತಾರೆ ಅವರ ಜಮೀನಲ್ಲಿ ಅವರ ಹೆಸರಿನಲ್ಲೇ ಇರಬೇಕಾಗತ್ತೆ. ಆಯ್ತು. ಹಲೋ, ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ, ತಮ್ಮ ಹೆಸರು? ನನ್ನ ಸರ್ ಮಲ್ಲಿಕಾರ್ಜುನ್ ಅಂತ, ಬಾಲ್ಕೋಟ್ ಜಿಲ್ಲಾ ಬೆಳಗ್ಗೆ ತಾಲೂಕು ಸುನಗರದಿಂದ. ನಿಮ್ಮ ಪ್ರಶ್ನೆ ಕೇಳಿ ಮಲ್ಲಿಕಾರ್ಜುನ್ ಅವರೇ. ಈ ತಾಳೆ ಬೆಳೆ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಯಾವ ಮಾಹಿತಿ ಕೇಳಿ ಸಾಹೇಬ್ರು ಇದ್ದಾರೆ? ಈ ತಾಳೆ ಬೆಳೆ ಬಗ್ಗೆ ಈಗ ಗೊಣೆ ತೆಗಿತಾರೆ ಸರ್, ಅದನ್ನ ಯಾವ ರೀತಿ ತೆಗಿಬೇಕು ಮತ್ತು ಅದನ್ನ ಯಾವ ತರ ಮಾಡ್ಬೇಕು ನಮ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ತಾಳೆ ಬೆಳೆ ಆಯ್ತು. ಈಗ ತಾವು ತಾಳೆ ಬೆಳೆ ಬಂದ ಮೇಲೆ ಅದನ್ನ ಯಾತ್ರ ಕೊಯ್ಲು ಮಾಡಬೇಕು, ಇಳುವರಿ ಅದ್ರ ಬಗ್ಗೆ ಕೇಳ್ತಾ ಇದ್ರಿ. ಇದರನ್ನ ಮುಖ್ಯವಾಗಿ ಏನಂತಂದ್ರೆ, ಗಿಡಗಳು ಸುಮಾರು 15 ಫೀಟ್ ಇರೋವರೆಗೂ ನಮ್ಮ ಬೇರೆ ಬೇರೆ ನಮ್ಮ ಕೊಯ್ಲು ಯಂತ್ರಗಳಿದಾವೆ, ಅಂದ್ರೆ ಕಟರ್ಗಳಿದೆ, ಹಾರ್ವೆಸ್ಟಿಂಗ್ ಇಕ್ವಿಪ್ಮೆಂಟ್ಸ್ ಇದೆ, ಅವುಗಳನ್ನ ಉಪಯೋಗ ಮಾಡಿ ಮಾಡ್ಕೋಬಹುದು. ಈಗ ಗಿಡ ಯಾವಾಗ ಜಾಸ್ತಿ ಎತ್ತರ ಬೆಳೀತದೆ 20 ಫೀಟ್ ಮತ್ತೆ ಅದಕ್ಕಿಂತ ಜಾಸ್ತಿ ಹೋದಾಗ ನಮ್ಗೆ ಟೆಲಿಸ್ಕೋಪಿಕ್ ಕೊಯ್ಲು ಯಂತ್ರಗಳು ಇದಾವೆ, ಅವುಗಳನ್ನ ಉಪಯೋಗ ಮಾಡ್ಕೋಬೇಕಾಗತ್ತೆ. ಮತ್ತೆ ನಿಮ್ಗೆ ಅಲ್ಲೇ ಬಂದು ಪ್ರಾತ್ಯಕ್ಷಿಕೆ ಮಾಡಬೇಕಾದ್ರೆ ನಮ್ಮ ತೋಟಗಾರಿಕೆ ಇಲಾಖೆ ಅಂದ್ರೆ ಸಮೀಪದಲ್ಲಿ ಇರತಕ್ಕಂಥದ್ದು ಬಿಳಿಗಿ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯಲ್ಲಿ ಅಥವಾ ಬಾಗಲಕೋಟೆ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿಯಲ್ಲಿ ತಾವು ಭೇಟಿ ಆದ್ರೆ ಇದಕ್ಕೆ ಬೇಕಾದಂತಹ ತಾಂತ್ರಿಕ ಮಾಹಿತಿಯನ್ನ ನೀಡ್ತಾರೆ. ಅದನ್ನ ಮಾಡಬಹುದು, 6 ಅಡಿ ಇದ್ರೆ ಏನಂತ ಸಮಸ್ಯೆ ಆಗಲ್ಲ, 20 ಫೀಟ್ಗಿಂತ ಜಾಸ್ತಿ ಹೋದ್ರೆ ಮಾತ್ರ ಸಮಸ್ಯೆ ಇರುತ್ತೆ. ನೀವು ನಮ್ಮ ಬಿಳಿಗಿ ತಾಲೂಕು ತೋಟಗಾರಿಕೆ ಅಧಿಕಾರಿಗಳನ್ನ ಅಥವಾ ತೋಟಗಾರಿಕೆ ಕಚೇರಿಯನ್ನು ಭೇಟಿ ಆದ್ರೆ ನಿಮ್ ಮಾಹಿತಿ ಕೊಡ್ತಾರೆ. ಆಯ್ತು ಸರ್, ಮತ್ತೊಬ್ರು ನಮ್ಮ ಕರೆಯಲ್ಲಿದ್ದಾರೆ. ಹಲೋ ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು? ಲತಾ ಅಂತ, ಹಿರಿಯರಿಂದ. ಸರ್, ಈಗ ತಾಳೆ ಮರಗಳ ಈಗ ತೆಂಗಿನ ಮರ ಎಲ್ಲ ಬೆಳಿತೀವಲ್ಲ ಸರ್, ಈ ತರಾನೇ ತಾಳೆ ಮರನು ಬೆಳಿಬೋದಾ ಸರ್? ತೆಂಗಿನ ಮರಕ್ಕೆ ಮತ್ತು ತಾಳೆ ಮರಕ್ಕೆ ಬಹಳಷ್ಟು ವ್ಯತ್ಯಾಸಗಳಿದೆ, ಯಾಕಂದ್ರೆ ಇಲ್ಲಿ ನೀರಿನ ಅವಶ್ಯಕತೆ ಬಹಳ ಇದೆ ಮೇಡಮ್. ತಾಳೆ ಮರಕ್ಕೆ ನೀರು ನಾವು ಎಷ್ಟು ಚೆನ್ನಾಗಿ ನೀರನ್ನು ಮತ್ತು ಸಸ್ಯ ಪೋಷಕಾಂಶಗಳನ್ನು ಕೊಡ್ತೀವಿ ಆವಾಗ ಮಾತ್ರ ಹೆಚ್ಚಿನ ಇಳುವರಿ ಬರುತ್ತೆ. ಹೀಗಾಗಿ ಬೇಸಿಗೆ ಹಂಗಾಮಿನಲ್ಲಿ ನೀರಿನ ಲಭ್ಯತೆ ಸಾಕಷ್ಟು ಇದ್ರೆ ಮಾತ್ರ ಈ ತಾಳೆ ಬೆಳೆ ಬೆಳಿಬೇಕಾಗುತ್ತೆ. ಅಲ್ಲ ಅಲ್ಲ ಸರ್, ಈಗ ನಾವ್ ಹಿರಿಯರು ನಿಯರ್ ಬೈ ಇದೀವಲ್ಲ ಸರ್, ಈಗ ತಾಳೆ ಮರ ಬೆಳೆಯಕ್ಕೆ ಸೂಕ್ತವಾದ ಜಾಗ ಏನ್ ಸರ್? ಇದು ನೀರೇನ್ ಬೋರ್ ಎಲ್ಲ ಚೆನ್ನಾಗಿ ನೀರ್ ಬರುತ್ತೆ ಸರ್? ಈಗ ಇಲ್ಲ, ಬರೀ ಬೋರ್ವೆಲ್ ಮೇಲೆ ನಾವು ಮಾಡಕ್ಕಾಗಲ್ಲ. ಚಿತ್ರದುರ್ಗ ಜಿಲ್ಲೆಯಲ್ಲಿ ತಾಳೆ ಬೆಳೆಗೆ ನೀರಿನ ಲಭ್ಯತೆ ಕಡಿಮೆ ಇದೆ ಅಂತ ಹೇಳಿ ನಮಗೆ ವಿಜ್ಞಾನಿಗಳು ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ. ಹಿಂಗಾಗಿ ಚಿತ್ರದುರ್ಗ ಬೆಳೆ ಜಿಲ್ಲೆಯಲ್ಲಿ ನಾವು ತಾಳೆ ಬೆಳೆಯನ್ನ ಪ್ರೋತ್ಸಾಹ ಮಾಡ್ತಾ ಇಲ್ಲ. ಆಯ್ತಲ್ಲ ತವ್ರೆ, ಮುಂದಿನ ಕರೆ. ಹಲೋ ಹಲೋ ಹಲೋ ಹಲೋ ಹಲೋ ಕರೆ ಕಟ್ ಆಯ್ತು ಸುಬ್ರತ್ ಸರ್ ಅವರೇ. ಈಗ ಈ ಯೋಜನೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಯೋಜನೆಯ ಒಂದು ಲಾಭ ಪಡಿಬೇಕಂದ್ರೆ ವ್ಯಕ್ತಿಗತವಾಗಿ ಒಬ್ಬ ಫಲಾನುಭವಿ ಯಾವೊಂದು ಅರ್ಹತೆಗಳನ್ನು ಹೊಂದಿರಬೇಕು, ಹೇಗೆ ಅವರನ್ನ ಈ ಕಾರ್ಯಕ್ರಮದಲ್ಲಿ ತೊಡಸ್ಕೋಬಹುದು ಅಂತೀರಾ? ಇಲ್ಲಿ ಮುಖ್ಯವಾಗಿ ರೈತರು ತಮ್ಮ ಹೆಸರಲ್ಲೇ ಜಮೀನು ಇರಬೇಕು ಮತ್ತು ಅವ್ರು ಬೇಕಾದಂತಹ ಸಹಾಯಧನ, ಬಹಳಷ್ಟು ನಾವು ಬೇರೆ ಬೇರೆ ಘಟಕಗಳ ಸಹಾಯಧನ ಕೊಡ್ತಾ ಇದೀವಿ. ಈ ಹೆಚ್ಚಿನ ಒಂದು ಸಹಾಯಧನ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಪ್ರದೇಶ ವಿಸ್ತರಣೆಗೆ ಸಹಾಯಧನ ಕೊಡ್ತೀವಿ, ಅದೇ ತರ ಗೊಬ್ಬರಗಳಿಗೆ ಕೊಡೋಕೆ ಸಹಾಯಧನ ಕೊಡ್ತೀವಿ, ನಿರ್ವಹಣೆಗೂ ಸಹ ನಾವು ಸಹಾಯವನ್ನ ಕೊಡ್ತೀವಿ. ಅದನ್ನ ನಮ್ಮ ತಾಲೂಕಿನ ತೋಟಗಾರಿಕೆ ಅಧಿಕಾರಿಗಳನ್ನ ರೈತರು ಭೇಟಿ ಆದ್ರೆ ಹೆಚ್ಚಿನ ಮಾಹಿತಿ ಪಡೆಯಬಹುದು. ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಜಿಲ್ಲೆ ಟಿ ನರಸೀಪುರ ತಾಲೂಕು ಸ್ವಸ್ಥ ಗ್ರಾಮದಿಂದ ಮಾಧವಶೆಟ್ರ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ ಗುರುಗಳ. ಮಾಧವ್ ಶೆಟ್ರ, ನಿಮ್ಮ ಪ್ರಶ್ನೆ ನೇರವಾಗಿ ಕೇಳಿ. ನಾನು ನೇರವಾಗಿ ಸರ್ ಒಂದು ಪ್ರಶ್ನೆ, ಈಗ ಹೊಸದಾಗಿ ಇವತ್ತಿಂದ ತೋಟಗಾರಿಕೆ ಸಿರಿ ತೋಟಗಾರಿಕೆ ಅಂತ ಕಾರ್ಯಕ್ರಮ ನಡೆಸ್ತಿದ್ರೆ ಉದ್ದೇಶ ಏನು ಅಂತ ಒಂದು, ನಾನು ಜುಲೈ ತಿಂಗಳಲ್ಲಿ 2 ಎಕರೆಗೆ 100 ತೆಂಗಿನ ಸಸಿಗಳನ್ನ ನೆಟ್ಟಿದ್ದೀನಿ, ಈಗ ಮಧ್ಯೆ ವ್ಯವಸಾಯ ಮಾಡಬಹುದು ಅಂತ ತಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀನಿ. ಆಯ್ತು ಶೆಟ್ರ, ಈಗ ಈ ಸಿರಿ ತೋಟಗಾರಿಕೆ ಅಂತಂದ್ರೆ ನಮ್ಮ ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕಾದ್ರೆ ಏನು ಹೆಚ್ಚಿನ ಒಂದು ತಾಂತ್ರಿಕ ಮಾಹಿತಿ ಮತ್ತು ಬೇಕು, ಅದರ ಜೊತೆ ಜೊತೆಗೇನೆ ಸಹಾಯಧನ ಪಡೆಯಕ್ಕೆ ಯಾವ್ಯಾವ ವಿವಿಧ ಯೋಜನೆಗಳಿದೆ ಅವುಗಳ ಬಗ್ಗೆ ನಾವು ನಿರಂತರವಾಗಿ ಪ್ರತಿ ಬುಧವಾರ ಈ ಫೋನ್ ಇನ್ ಕಾರ್ಯಕ್ರಮವನ್ನು ತೋಟಗಾರಿಕೆ ಇಲಾಖೆಯಿಂದ ಬೇರೆ ಬೇರೆ ಅಧಿಕಾರಿಗಳು ನಡೆಸಿಕೊಡ್ತಾರೆ. ಎರಡನೇ ಕ್ವಶನ್ ಕೇಳಿದ್ರಿ, ತೆಂಗು ಬೆಳೆಯಲ್ಲಿ ಇದನ್ನು ಅಂತರ ಬೆಳೆ ಮಾಡಬಹುದಾ ಅಂತ. ಎಲ್ಲಿ ನೀರು ಸೌಕರ್ಯ ಚೆನ್ನಾಗಿದೆ, ಮುಂದಿನ 30 ವರ್ಷಗಳವರೆಗೂ ಈ ಬೆಳೆ ಇರೋದ್ರಿಂದ ನೀರಿನ ಸೌಕರ್ಯ ಲಭ್ಯತೆ ಎಲ್ಲ ನೋಡಿಕೊಂಡು ಅಂತರ್ ಬೆಳೆಯಾಗಿ ಪ್ರಥಮ 4 ವರ್ಷ ಬೆಳಿಬಹುದು. ಆದ್ರೆ ಮುಂದಿನ ದಿನಗಳಲ್ಲಿ ತೆಂಗು ಮತ್ತು ತಾಳೆ ಬೆಳೆ ಎರಡೂ ಒಂದೇ ಎತ್ತರಕ್ಕೆ ಬೆಳೆಯೋದ್ರಿಂದ ಅಂತರ್ ಬೆಳೆ ಸೂಕ್ತ ಅಲ್ಲ. ಅಲ್ಲ ಗುರುಗಳೇ, ನಾನು ಜುಲೈ ತಿಂಗಳಿಗೆ ತೆಂಗು ನೆಟ್ಟಿದ್ದೀನಿ. ಇಲ್ಲ ಬರಲ್ಲ, ಯಾಕಂದ್ರೆ ಎರಡು ತೆಂಗು ಮತ್ತು ತಾಳೆ ಬೆಳೆ ಒಂದೇ ಎತ್ತರ. ತಾಳೆ ಹಾಕಲ್ಲ, ಮಧ್ಯಾಂತರ ಬೇಸಾಯ ಮಾಡಬಹುದು ಅಂತ. ಮಧ್ಯಾಂತರ ಬೇಸಾಯ ಸೂಕ್ತ ಬೆಳೆಗಳು ಯಾವ್ಯಾವ ಇದಾವೆ? ತರಕಾರಿಗಳನ್ನು ಮಾಡಬಹುದು, ಬಾಳೆ ಗಿಡಗಳನ್ನು ಹಾಕಬಹುದು. ಹೆಚ್ಚಿನ ಮಾಹಿತಿಯಾಗಿ ನಮ್ಮ ತೋಟಗಾರಿಕೆ ಇಲಾಖೆಯನ್ನ ತಾವು ಸಂಪರ್ಕ ಮಾಡಬಹುದು. ಆಯ್ತು, ಆಯ್ತು ಮಹದೇವ್ ಶೆಟ್ರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಹಲೋ ಸರ್. ಹಲೋ, ತಮ್ಮ ಹೆಸರು? ನನ್ನ ಹೆಸರು ಪುಂಡಿಕ್ ಭಗವಂತ ಅಂತ ಹೇಳಿ ನಾ ಕನ್ನಾಪುರ ತಾಲೂಕಿನಿಂದ ಮಾತಾಡ್ತೀನಿ. ಅಷ್ಟೊಳ್ಳೆ ನಮ್ಮೂರ ಸ್ವಲ್ಪ ಫೋನ್ ಸರಿಯಾಗಿ ಇಟ್ಕೊಂಡು ಮಾತಾಡಿ, ನಿಮ್ಮ ಏನು ಶಬ್ದ ಸರಿಯಾಗಿ ಕೇಳಿಸ್ತಿಲ್ಲ ನಮ್ಗೆ. ಕನ್ನಾಪುರ ತಾಲೂಕಿನಿಂದ ಮಾತಾಡ್ತೀನಿ. ತಮ್ಮ ಹೆಸರು? ನನ್ನ ಹೆಸರು ಪುಂಡಿಕ್ ರೀ. ಹೇಳ್ರಿ ಪುಂಡಿಕ್ ಅವ್ರು. ಹೇಳಿ ಪುಂಡಿಕ್ ಅವ್ರು ಹೇಳಿ. ನಮ್ದು ಸಮಸ್ಯೆ ಏನಂದ್ರೆ ಈಗ ಟ್ರಿಪ್ ಮಾಡ್ಬೇಕಾದ್ರೆ ಎರಡೂವರೆ ಎಕರೆ ಮೇಲ್ಪಟ್ಟ ಜಮೀನು ಬೇಕಂತಾರೆ, ಒಂದ್ ಎಕರೆ ಅಥವಾ ಎರಡು ಎಕರೆ ಆಗಂಗಿಲ್ಲ ಅಂತ ಕೇಳ್ತೀನಿ. ಎದ್ರ ಸಲುವಾಗಿ ಕೇಳ್ತಾ ಇದ್ರಿ ಸರ್? ಈ ಬೆಳೆ ಹಾಕ್ಬೇಕಾದ್ರೆ ಕನಿಷ್ಠ ಎರಡೂವರೆ ಎಕರೆ ಇರ್ಬೇಕು. ಬೆಳೆಗಳ ಬೆಳಿಬೇಕಾದ್ರೆ ಕನಿಷ್ಠ ಅಂತ ಏನಿಲ್ಲ, ಕನಿಷ್ಠ ಒಂದ್ ಎಕರೆ ಇದ್ರೂ ಮಾಡಬಹುದು. ಆದ್ರೆ ಇಲ್ಲಿ ಯಾವ ಉದ್ದೇಶಕ್ಕೆ ನಾವು ಹೇಳ್ತೀವಿ ಅಂದ್ರೆ, ಒಂದೇ ಊರಲ್ಲಿ ಬಹಳ ಜನ ರೈತರು ಬೆಳೆದ್ರೆ ಮುಂದಿನ ದಿನಗಳಲ್ಲಿ ಇದು ಎಲ್ಲರಿಗೂ ಅನುಕೂಲ ಆಗುತ್ತೆ. ಅಂದ್ರೆ ತಾಂತ್ರಿಕ ಮಾಹಿತಿ ಕೊಡಕ್ಕೆ ಅಥವಾ ಕೊಯ್ಲನ್ನು ಹಾರ್ವೆಸ್ಟ್ ಮಾಡಕ್ಕೆ ಎಲ್ಲರಿಗೂ ಅನುಕೂಲ ಆಗೋದ್ರಿಂದ ಒಂದು ಕ್ಲಸ್ಟರ್ ರೂಪದಲ್ಲಿ ಬರಲಿ ಅಂತ ಆ ಒಂದು ಉದ್ದೇಶದ ಹೇಳ್ತೀವಿ. ಸರಿ ಆಯ್ತು ಪುರ್ಲಪ್ಪ ಅವ್ರೆ, ಮುಂದಿನ ಕರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ನೀವು? ಹಿರೇಮಠರಿ, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕ್ ಮುಗುಳ್ಕೋಡ್ದಂದ್ರೆ ಮಾತಾಡಿದ್ರೆ. ನಿಮ್ಮ ಪ್ರಶ್ನೆ ಸರ್? ನಂದು ಪ್ರಶ್ನೆ ಏನಂದ್ರೆ, ನಮ್ ಕಡೆನೂ ಬೆಳಿಬಹುದು ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ತಾಳೆ ಬೆಳೆಯನ್ನ ಬೆಳಿಬಹುದು ಅಂತೇಳಿ ನನ್ನ ಪ್ರಶ್ನೆ ರೀ. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಖಾನಾಪುರ, ಬೆಳಗಾವಿ, ಬೈಲಹೊಂಗಲ, ಸವದತ್ತಿ ಮತ್ತು ರಾಮದುರ್ಗದಲ್ಲಿ ಬಹಳಷ್ಟು ತಾಳೆ ಬೆಳೆ ಬರ್ತಾ ಇದೆ. ರೈತರು ಹೆಚ್ಚಿನ ಇಳುವರಿಯನ್ನು ಸಹ ಪಡಿತಾ ಇದ್ದಾರೆ. ಆದ್ರಿಂದ ರಾಯಬಾಗ್ನಲ್ಲಿನೂ ನಿಮ್ಮ ನೀರಿನ ಸೌಕರ್ಯ ಚೆನ್ನಾಗಿದ್ದರೆ ನೀವು ಬೆಳಿಬಹುದು. ನೀರಿನ ಸೌಕರ್ಯ ಚೆನ್ನಾಗಿದೆ ಸರ್ ನಮ್ಮ ಕಡೆ, ಬೆಳಿಬಹುದು. ನೀವು ಅಲ್ಲಿ ರಾಯಬಾಗ್ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಜಾಸ್ತಿ ಜನ ಕೇಳ್ತಾ ಇರೋದು ನಾವು ಬೆಳಿಬಹುದಾ ನೀರಾವರಿ ಹೇಗಿರಬೇಕು ಅಂತ. ಈಗ ತಾವು ಹೇಳ್ತಿದ್ರೆ ಬೇಸಿಗೆನಲ್ಲಿ ನೀರಾವರಿ ಚೆನ್ನಾಗಿರ್ಬೇಕು ಅಂತ. ಅಂದ್ರೆ ಒಂದು ಗಿಡಕ್ಕೆ ಅಂದಾಜಾಗಿ ಎಷ್ಟು ನೀರು? ಒಂದು ಗಿಡಕ್ಕೆ ಏನಾಗುತ್ತೆ ಅಂದ್ರೆ, ಈಗ ನಾವು ಹೇಳೋದು ಪ್ರಥಮ 4 ವರ್ಷದಲ್ಲಿ ಒಂದು ಗಿಡಕ್ಕೆ 250 ಲೀಟರ್ ನೀರು ಬೇಕಾಗುತ್ತೆ ಪ್ರತಿದಿನ. ಪ್ರತಿದಿನ ಆಮೇಲೆ ಯಾವಾಗ ಬೇಸಿಗೆ ಹಂಗಾಮ್ನಲ್ಲಿ 300 ಲೀಟರ್ ವರೆಗೂ ನೀರು ಬೇಕಾಗುತ್ತೆ. ಮತ್ತು ಇಲ್ಲಿ ನಮ್ಗೆ ನಾವು ಒಂದು ಕೆಎಲ್ ಚಡ್ಡಾ ರಿಪೋರ್ಟ್ ಇದೆ, ಇದರಲ್ಲಿ ಏನ್ ಹೇಳ್ತಾರಂತಂದ್ರೆ 6 ಜಿಲ್ಲೆಗಳನ್ನು ಬಿಟ್ಟು 23 ಜಿಲ್ಲೆಗಳಲ್ಲಿ ನಮ್ಮ ತಾಳೆ ಬೆಳೆಗೆ ಯೋಗ್ಯವಾಗಿದೆ. ಯಾವ ಜಿಲ್ಲೆಗಳು ಯೋಗ್ಯ ಆಗಿಲ್ಲ ಅಂತಂದ್ರೆ, ಒಂದು ಕೋಲಾರ, ಚಿಕ್ಕಬಳ್ಳಾಪುರ, ಇನ್ನೊಂದು ಚಿತ್ರದುರ್ಗ ಮತ್ತು ತುಮಕೂರು, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಮತ್ತು ರಾಮನಗರ. ಇವು ಏಕೆ ಅಂತಂದ್ರೆ, ಇಲ್ಲಿ ನೀರಿನ ಲಭ್ಯತೆ ಅಂದ್ರೆ ಬೇಸಿಗೆಯಲ್ಲಿ ಕಡಿಮೆ ಆಗೋದ್ರಿಂದ ಇಲ್ಲಿ ನೀರಿನ ಒಂದು ಬೇಡಿಕೆ ಈ ಬೆಳೆಗೆ ಜಾಸ್ತಿ ಇರೋದ್ರಿಂದ ಈ 7 ಜಿಲ್ಲೆಗಳಿಗೆ ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ವರದಿ ಇದೆ. ಸರ್, ಈ ಬೆಳೆ ಬೆಳಿಬೇಕಂದ್ರೆ ಫಲಾನುಭವಿಗಳಿಗೆ ಒಂದು ಹೆಕ್ಟೇರ್ಗೆ ಅಥವಾ ಒಂದು 1.5 ಎಕರೆಗೆ ಎಷ್ಟು ನೀವು ಪ್ರೋತ್ಸಾಹ ಧನವನ್ನು ಕೊಡ್ತೀರಾ ಈ ಉತ್ತೇಜನಕ್ಕೆ ಅಂತ ತಾವು? ಇಲ್ಲಿ ಮುಖ್ಯವಾಗಿ ನಾವು ತೆಂಗೆ ಈಗ ತಾಳೆ ಬೆಳೆ ಪ್ರದೇಶ ವಿಸ್ತರಣೆಗಾಗಿ ನಾವು ಸಹಾಯಧನ ಕೊಡ್ತಾ ಇದ್ವಿ. ಇಲ್ಲಿ ಸಹಾಯಧನ 100% ಅಂದ್ರೆ ಇಲ್ಲಿ 2 ತರ ಇದೆ, ದೇಶೀಯ ತಳಿ ಮತ್ತು ವಿದೇಶಿ ತಳಿ ಅಂತ. ದೇಶಿ ತಳಿಗಳಿಗೆ ಸುಮಾರು 1 ಎಕರೆಗೆ 57 ಗಿಡ ಬರುತ್ತೆ. ಇಲ್ಲಿ ನಾವು 1 ಹೆಕ್ಟೇರ್ಗೆ 20,000 ರೂಪಾಯಿ ಸಹಾಯಧನ ಕೊಡ್ತೀವಿ. ವಿದೇಶಿ ತಳಿ ಆದ್ರೆ 29,000 ಪ್ರತಿ ಹೆಕ್ಟೇರ್ಗೆ ಸಹಾಯಧನ ಕೊಡ್ತೀವಿ. ಇದು ಮುಖ್ಯವಾಗಿ ಇಲ್ಲಿ ಏನಿದೆ ಅಂತಂದ್ರೆ, ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಅಧಿಕಾರಿಗಳು, ಇಲಾಖೆ ಮತ್ತು ಇಲ್ಲಿ ಪ್ರೈವೇಟ್ ಕಂಪನಿಗಳನ್ನ ನಾವು ಅವರ ಜೊತೆ ಸಹಯೋಗದಲ್ಲಿ ಮಾಡ್ತಾ ಇದೀವಿ. ಯಾಕಂದ್ರೆ ಈ ನಾಳೆ ಈ ತಾಳೆ ಬೆಳೆ ಬೆಳೆದ್ಮೇಲೆ ಓಪನ್ ಮಾರ್ಕೆಟ್ ಇಲ್ಲ, ನಾವು APMC ಮಾರ್ಕೆಟ್ ಹೋಗಿ ಮಾರಾಟ ಮಾಡ್ತೀವಿ ಅಂದ್ರೆ ಯಾರು ತಗೊಳ್ಳಲ್ಲ. ಎಲ್ಲಿ ಈ ಪ್ರೈವೇಟ್ ಕಂಪನಿಯವರು ಅದನ್ನ ತಾಳೆಯನ್ನು ತೆಗೆದುಕೊಂಡು ಅದನ್ನ ಸಂಸ್ಕರಣೆ ಮಾಡಿ ಅದನ್ನ ತಾಳೆ ಆಗಿ ಏನು ಎಣ್ಣೆ ತಾಳೆ ಆಗಿ ಮಾರ್ಕೆಟ್ಗೆ ಕೊಡ್ತಾರೆ, ಅಂತ ಒಂದು ಕಂಪನಿಗಳನ್ನ ನಾವು ನಿಯಮಾನುಸಾರ ಆಯ್ಕೆ ಮಾಡಿದೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ 3 ಕಂಪನಿಗಳು 23 ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ಸಹಾಯಧನ ಅಂದ್ರೆ ಈ ಪ್ರದೇಶ ವಿಸ್ತೀರ್ಣಿಗೆ 100% ಸಹಾಯಧನ ಕೊಡ್ತಾ ಇದೀವಿ. ಸರ್, ನಮ್ಮ ರಾಷ್ಟ್ರೀಯ ಎಣ್ಣೆ ತಾಳೆ ಅಭಿಯಾನ ಯೋಜನೆ ಕಾರ್ಯಕ್ರಮಕ್ಕೆ ಇನ್ನೊಬ್ರು ಕರೆಯನ್ನು ಮಾಡಿದ್ದಾರೆ. ಹಲೋ ಹಲೋ ಹಲೋ, ತಮ್ಮ ಹೆಸರು? ನನ್ನ ಹೆಸರು ಸಕಲೇಶ್, ಹಾಸನ ಜಿಲ್ಲೆ ಸಕಲೇಶ್ ತಾಲೂಕು ಕೆತ್ತೂರು ಹಾಡಲಿ ಗೋವಿಂದಗೌಡ ಅಂತ. ಸರ್ ಗೋವಿಂದಗೌಡರು, ರೇಡಿಯೋ ಸ್ವಲ್ಪ ದೂರ ಬನ್ನಿ. ಬರ್ತೀನಿ. ಆಮೇಲೆ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಈಗ ಏನಾಗಿದೆ, ತಾಳೆ ಮರ ನಾನು ಮಾಡ್ಬೇಕು ಅಂತ 1.5 ಎಕರೆ ಬಿಟ್ಕೊಂಡಿದ್ದೀನಿ ಜಾಗನ, ಕಾಫಿ ಏಲಕ್ಕಿ ಮಾಡಿದ್ದೀನಿ, ಒಳ್ಳೆ ನೀರಿನ ಅನುಕೂಲತೆ ಇದೆ, ಒಳ್ಳೆ ಜಾಗನೂ ಇದೆ. ನಮ್ಮ ತೋಟಗಾರಿಕೆ ಇಲಾಖೆ ಚೈತ್ರಾ ಮೇಡಮ್ ಅವರು ಬಂದಿದ್ರು, ನೋಡಿದ್ದಾರೆ. ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಇಲ್ಲಿ ಆನೆ ಪರಿಸ್ಥಿತಿ, ಆನೆ ಕಾಟ, ಅದು ಸ್ವಲ್ಪ ಸುಳಿ ಎಲ್ಲ ತೆಗೆದಾಕ್ಬಿಟ್ಟಿದೆ ಪಕ್ಕದವ್ರಿಂದ. ಆಮೇಲೆ ಎರಡನೇ ಕಾಡಂದಿ, ನಾವು ಕಾಫಿ ತೋಟ ಮಾಡೋದು ಸ್ವಲ್ಪ ಪಶ್ಚಿಮ ಘಟ್ಟ ಯೋಜನೆಯಲ್ಲಿ ಏಲಕ್ಕಿ ಮಾಡೋದು ಸ್ವಲ್ಪ ಇದು ಜಾಗ ಕಾದಿರುವಂತ ಜಾಗ. ಪ್ರಾಣಿಗೆ ಏನ್ ಮಾಡೋದು ಸರ್, ನಾವು ಈಗ ಮಾಡ್ಬೇಕು ಅನ್ನೋ ಆಸೆ ಇದೆ. ಈಗ ನಮ್ಮ ಪಕ್ಕದಲ್ಲಿ ಒಬ್ರು ಬೆಳೆದಿದ್ದಾರೆ, ಬಾರಿ ಚೆನ್ನಾಗಿದೆ, ನಾವು ಮಾಡ್ಬೇಕು ಅನ್ನೋ ಆಸೆ ಇದೆ. ಮಾಡ್ತಾ ಹೊರಟ್ರೆ ಈಗ ಲಾಸ್ ಮಾಡ್ಕೊಬಿಟ್ರೆ ನಾಳೆ ಇಲ್ಲ. ಈಗ ಒಂದು ತಾವು ಆನೆ ಬಗ್ಗೆ ಮಾತಾಡಿದ್ರಿ, ಆನೆ ಕಂದಕ ಅಂತೇಳಿ ನಮ್ಮ ನರೇಗಾ ಯೋಜನೆಯಡಿ, ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಅದು ಸಹಾಯಧನ ತಾವು ಪಡಿಬಹುದು. ಅದಕ್ಕೆ ತಾವು ಸಮೀಪದ ಗ್ರಾಮ ಪಂಚಾಯತ್ ವ್ಯಾಪ್ತಿ ಇಲ್ಲಿರ್ತಕ್ಕಂತ ಅಧಿಕಾರಿಗಳನ್ನ ತಾವು ಭೇಟಿ ಮಾಡಿ. ಮತ್ತು ಈ ತಾಳೆ ಬೆಳೆ ಸಕಲೇಶ್ಪುರದಲ್ಲೂ ಬೆಳೀತಾ ಇದ್ದಾರೆ. ಅಲ್ಲಿ ಪ್ರಥಮ 1-3 ವರ್ಷ ತಾವು ಈ ಹಂದಿ ಕಾಟ ಮತ್ತು ಕಾಡಂದಿ ಕಾಟದಿಂದ ಸ್ವಲ್ಪ ಸಂರಕ್ಷಣೆ ಮಾಡಿದ್ರೆ 3 ವರ್ಷ ಆದ್ಮೇಲೆ ಅಲ್ಲಿ ತಾವು ನೋಡಿರ್ಬೋದು ತಾಳೆ ಬೆಳೆಯಲ್ಲಿ ಮುಳ್ಳು ಇರುತ್ತೆ. ಮುಳ್ಳಿರೋದ್ರಿಂದ ಈ ಹಂದಿ ಕಾಟ ಅಥವಾ ಬೇರೆ ಯಾವುದೋ ಒಂದು ಪ್ರಾಣಿಗಳ ಕಾಟ ಬರೋದು ಬಹಳ ಬಹಳಷ್ಟು ಕಡಿಮೆ ಇರುತ್ತೆ. ಆದ್ರಿಂದ ತಾವು ತಾಳೆ ಬೆಳೆ ಇಲ್ಲಿ ಬೆಳಿಬಹುದು, ಸಕಲೇಶ್ಪುರದಲ್ಲಿ ಬೆಳಿಬಹುದು. ಆಮೇಲೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಸರ್ ನಮಗೆ ಈಗ ಮಾಡಿದ್ರೆ ಒಂದ್ ಎಕರೆಗೆ? ಈಗ ಹೇಳಿದ್ನಲ್ಲ, ಒಂದ್ ಹೆಕ್ಟರ್ಗೆ 20,000 ರೂಪಾಯಿ ಅದು ದೇಶಿ ತಳಿ ಆದ್ರೆ, ಮತ್ತು 29,000 ರೂಪಾಯಿ ಪ್ರತಿ ಹೆಕ್ಟರ್ಗೆ ವಿದೇಶಿ ತಳಿಗಳಿಗೆ ಸಿಗುತ್ತೆ, ಶೇಕಡಾ 100% ಸಹಾಯಧನ. ಹಲೋ ಗೋವಿಂದ ಗೌಡ್ರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ತಮಗೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ನಾವು ರಾಯಚೂರು ಜಿಲ್ಲೆಯಿಂದ ಜೋಕೂರು ಗ್ರಾಮದಿಂದ ಭೀಮೇಗೌಡ ಪಾಟೀಲ್ ಸರ್ ಮಾತಾಡೋದು. ಭೀಮೇಗೌಡ್ರೆ, ತಮ್ಮ ಪ್ರಶ್ನೆ? ನಮ್ಮ ಪ್ರಶ್ನೆ ಸರ್, ಒಂದು ಎಕರೆಗೆ ತಾಳೆ ಬೆಳೆ ಒಂದು ಇದೇನೈತಲ್ರಿ, ತಾಳೆ ಬೆಳೆಗೆ ಒಂದ್ ಎಕರೆಗೆ ಎಷ್ಟು ಖರ್ಚಾಗಬಹುದ್ರಿ? ಆಮೇಲೆ ಸಸಿ ಎಲ್ಲಿ ಸಿಗ್ತಾವ ನಮ್ಗೆ ಸ್ವಲ್ಪ ವಿವರ ಬೇಕಾಗಿತ್ತು ನೋಡ್ರಿ. ಈಗ ಸಸಿಗಳನ್ನ ಇದು ಓಪನ್ ಮಾರ್ಕೆಟ್ ನಲ್ಲಿ ಸಿಗೋದಿಲ್ಲ, ಇದನ್ನ ಅದಕ್ಕೆ ನೀವ್ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರು ಬಂದು ನೋಡ್ತಾರೆ ಮಣ್ಣು ಮತ್ತು ನೀರು ಅಲ್ಲಿ ಚೆನ್ನಾಗಿದೆಯಾ, ಅದೆಲ್ಲ ಚೆನ್ನಾಗಿದ್ಮೇಲೆ ತಮಗೆ ಒಂದು ವರ್ಕ್ ಆರ್ಡರ್ ಅಂತ ಕೊಡ್ತಾರೆ. ಆ ವರ್ಕ್ ಆರ್ಡರ್ ಕೊಟ್ಮೇಲೆ ಮಾಡಬೇಕು. ನೀವು ಯಾವುದೇ ಒಂದು 1 ರೂಪಾಯಿ ಖರ್ಚು ಬರುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದನ್ನ 100% ಸಹಾಯಧನ ನಾಟಿ ಮಾಡಕ್ಕೆ. ಮುಂದಿನ ದಿನಗಳಲ್ಲಿ ತಮಗೆ 50% ಸಹಾಯಧನ ಬರುತ್ತೆ, ಅದು ನಿರ್ವಹಣೆಗೆ ಮತ್ತು ಅಂತರ್ ಬೆಳೆಗಳಿಗೆ ಬರುತ್ತೆ. ಯಾವ ತಿಂಗಳಲ್ಲಿ ಮಾಡಬೇಕು ಇದು? ಇದನ್ನ ಮಳೆಗಾಲದಲ್ಲಿ ಅಂದ್ರೆ ಜೂನ್ ಇಂದ ಹಿಡ್ಕೊಂಡು ಡಿಸೆಂಬರ್ ಜನವರಿವರೆಗೂ ಮಾಡಬಹುದು. ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ತಾಲೂಕು ತೋಟಗಾರಿಕಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ. ಭೀಮೇಗೌಡ್ರೆ, ಯಾವುದೇ ಒಂದು ಬೆಳೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಾಟಿ ಮಾಡು, ನೀವು ಈಗಲೇ ತೋಟಗಾರಿಕೆ ಇಲಾಖೆನ ಹತ್ತಿರದ ತೋಟಗಾರಿಕೆ ಇಲಾಖೆನ ಸಂಪರ್ಕ ಮಾಡಿದ್ರೆ ಅವ್ರಿಗೆ ಗಿಡ ಎಲ್ಲಿ ಸಿಗುತ್ತೆ ಮತ್ತೆ ಅದರ ಒಂದು ಏನು ಭೂಮಿಯ ಒಂದು ನಿರ್ವಹಣೆ ಯಾವ ತರ ಮಾಡಬೇಕು, ಗುಂಡಿ ತೆಗೆಯೋದಾಗ್ಲಿ ಅದನ್ನ ಹದ ಮಾಡೋದು ಏನು ಕಂಡೀಷನಿಂಗ್ ಅಂತ ಕರಿತೀವಿ, ಅದೆಲ್ಲ ಈಗಲಿಂದಲೇ ಶುರು ಮಾಡ್ತಾರೆ. ಹೌದೌದು, ಅದನ್ನ ಹೌದೌದು. ಏನಾದ್ರೆ ಸಸಿ ಯಾಕಂದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ಸಿಗಲ್ಲ ಅಂದ್ಮೇಲೆ ನೀವು ಈಗಲೇ ಅವ್ರಿಗೆ ನಿಮ್ಮ ಬೇಡಿಕೆ ಏನಿದೆ ಅಂತ ಸಲ್ಲಿಸಬೇಕಾಗತ್ತೆ. ಸೊ ಅದಕ್ಕಾಗಿ ಈಗ ನೀವು ಹತ್ತಿರದ ಒಂದು ತೋಟಗಾರಿಕೆ ಇಲಾಖೆನ ಸಂಪರ್ಕ ಮಾಡಿ. ಧನ್ಯವಾದ. ಮುಂದಿನ ಕರೆ. ಸರ್, ಈ ಒಂದು ನಿರ್ವಹಣೆ ಬಗ್ಗೆ ಮಾತಾಡ್ತಾ ಇದ್ರಿ, ಏನು ಪ್ರತಿ ಹೆಕ್ಟೇರ್ಗೆ ದೇಸಿ ತಳಿ ಅಂದ್ರೆ 20,000 ರೂಪಾಯಿಗಳು ಹಾಗೂ 29,000 ವಿದೇಶಿ ತಳಿಗೆ ಅಂತೇಳಿ, ಇದನ್ನು ಹೊರತುಪಡಿಸಿದ್ರೆ ಇನ್ನು ಏನೇನು ಸಹಾಯಧನ ಸಿಗುತ್ತೆ ಸರ್ ನಮ್ಮ ರೈತ ಬಾಂಧವರಿಗೆ? ಇಲ್ಲಿ ಮುಖ್ಯವಾಗಿ ನಮ್ಮ ತಾಳೆ ಬೆಳೆ ಬೆಳೆದ್ಮೇಲೆ ಅದು ಇಳುವರಿ ಕೊಡಕ್ಕೆ ಕನಿಷ್ಠ 4 ವರ್ಷ ಬೇಕು, ಅಂದ್ರೆ 3 ವರ್ಷಕ್ಕೆ 2.5 ವರ್ಷಕ್ಕೂ ಬರುತ್ತೆ, ಆದ್ರೆ ಅದಕ್ಕೆ ಎಕನಾಮಿಕಲ್ ಈಲ್ಡ್ ಅದನ್ನ ತೋರ್ಬೇಕಾದ್ರೆ 4 ವರ್ಷ ಬೇಕು. ಸೊ ಈ 4 ವರ್ಷದಲ್ಲಿ ಯಾವುದೇ ಇಳುವರಿ ಬರಲ್ಲ, ಅದಕ್ಕೆ ರೈತರಿಗೆ ಅನುಕೂಲ ಆಗ್ಲಿ, ಸ್ವಲ್ಪ ಆದಾಯ ಬರಲಿ ಅಂತ ಹೇಳಿ ಸೂಕ್ತ ತೋಟಗಾರಿಕೆ ಬೆಳೆಗಳನ್ನ ಅಂತರ್ ಬೆಳೆ ಮಾಡಕ್ಕೆ ಶೇಕಡಾ 50% ಸಹಾಯಧನ ಕೊಡ್ತೀವಿ ನಾವು. ಪ್ರತಿ ವರ್ಷ 4 ವರ್ಷದವರೆಗೂ ಕೊಡ್ತೀವಿ. ಸೊ ಪ್ರತಿ ವರ್ಷ ಸುಮಾರು 1 ಹೆಕ್ಟರ್ಗೆ 5,250 ರೂಪಾಯಿ ಅಷ್ಟು ಈ ಸಬ್ಸಿಡಿಯನ್ನ ಕೊಡ್ತೀವಿ. ಮುಂದಿನ ಕರೆ. ಹಲೋ ಹಲೋ ಹಲೋ, ತಮ್ಮ ಹೆಸರು? ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ. ಹರೇ ಕೃಷ್ಣ, ನಮಸ್ಕಾರ ಸ್ವಾಮಿ. ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿದ್ದೇನೆ, ರಾಧ ಸೇವಾ ಕುಂಜ ಗಿರಿಗೋವರ್ಧನ ಕದ್ದಿ ಗ್ರಾಮ ಮಂಗಳೂರಿಂದ. ಏನಂದ್ರೆ ಈಗ ತಾಳೆ ಗಿಡ ಈ ನಮ್ಮ ಬೃಂದಾವನದಲ್ಲಿ ಮಥುರ ಬೃಂದಾವನ ಏರಿಯಾದಲ್ಲಿ ಅಲ್ಲಿ ತಾಳ್ವನ ಅಂತ ಇದೆ, ತಾಳ್ವನ ಅದೇ ವೆರೈಟಿಯನ್ನ ನಾವು ಇಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದೇ ಪ್ರಶ್ನೆ. ಅದು ಟ್ರೆಡಿಷನಲಿ ಬೆಳೆಸ್ತಾರೆ ಅಲ್ಲಿ ತಾಳ್ವನ ಅಂತ ತಾಳೆ ಮರದ್ದು. ಮತ್ತಿನ್ನೊಂದು ಏನಂದ್ರೆ ಇದನ್ನ ಆಹಾರ ರೂಪಕ್ಕೆ ಏನಾದ್ರೂ ಸಂಸ್ಕಾರ ಮಾಡೋಕ್ಕಾಗುತ್ತೆ? ಈ ಹಲಸಿನ ಹಣ್ಣೆಲ್ಲ ಸಂಸ್ಕಾರ ಮಾಡ್ತಲ್ಲ ಆಹಾರ ರೂಪದಲ್ಲಿ, ಹಣ್ಣನ್ನ ಬಾಳೆಹಣ್ಣು ಇದೆಲ್ಲ ಮಾಡ್ತಾರಲ್ಲ, ಆ ರೀತಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಪ್ರಶ್ನೆ. ತಮ್ಮ ಮೊದಲನೆಯ ಪ್ರಶ್ನೆಗೆ, ತಾಳವಳ ಮತ್ತು ತಾಳೆ ಎರಡು ಬೇರೆ ಬೇರೆ ಬೆಳೆಗಳು. ಸೊ ತಾವು ಹೇಳಿದಂತ ದೇಶೀಯಲ್ಲಿ ತಾವು ಏನ್ ಬೆಳೀತಾ ಇದ್ದಾರೆ ಅದು ತಾಳೆ ಅಲ್ಲ. ತಾಳೆ ಬೆಳೆ ಅಂತಂದ್ರೆ ಬೇರೆ, ಈಗ ಇತ್ತೀಚಿನ ದಿನಗಳಲ್ಲಿ ಹೈಬ್ರಿಡ್ಗಳು ಜಾಸ್ತಿ ಬಂದಿದೆ, ಇದು ಎಣ್ಣೆ ಕೊಡ್ತಕ್ಕಂತ ಒಂದು ಬೆಳೆ. ಎರಡನೇದು ತಾವು ಸಂಸ್ಕರಣೆ ಬಗ್ಗೆ ಕೇಳಿದ್ರಿ. ಸಂಸ್ಕರಣೆ ಅಂತಂದ್ರೆ ತಾಳೆ ಬೀಜದಿಂದ ತಾಳೆ ಎಣ್ಣೆಯನ್ನು ತೆಗಿತಾರೆ ಹೊರತು ಬೇರೆ ಯಾವುದು ಈ ಹಲಸಿನಲ್ಲಿ ಬಂದಂತ ಚಿಪ್ಸ್ ಆಗ್ಲಿ ಆತರ ಬರೋದಿಲ್ಲ, ಇದು ಕೇವಲ ಎಣ್ಣೆ ಮಾತ್ರ ತೆಗಿಬಹುದು ತಾಳೆ ಬೆಳೆಯಿಂದ. ಬೃಂದಾವನದ್ದು ಆ ಬೆಳೆ ಬೇರೆ, ಈ ಬೆಳೆ ಬೇರೆ ಆಗುತ್ತೆ. ಸರಿ, ಆಯ್ತು, ಸರಿ, ಧನ್ಯವಾದಗಳು. ಸರ್, ಈ ನಿರ್ವಹಣೆ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಏನು ಬೆಳೆ ನಾಟಿ ಮಾಡುವಾಗ ಕೊಡುವಂತದ್ದು, ನಂತರ ನಿರ್ವಹಣೆ ಬಗ್ಗೆ ಮಾತಾಡ್ತಾ ಇದ್ವಿ, ಅದನ್ನ ಮುಂದುವರಿಸಿ ಸರ್. ಅಂದ್ರೆ ಈಗ 4 ವರ್ಷವರೆಗೂ ನಾವು ಅಂತರ್ ಬೆಳೆಗಳಿಗೆ ಬೆಳೆಗೆ ಅವಕಾಶ ಕೊಡ್ತೀವಿ, ಅದಕ್ಕೆ ಬೇಕಾದಂತಹ ಸಹಾಯಧನ ಕೊಡ್ತೀವಿ. ಮತ್ತು ಈ 4 ವರ್ಷದಲ್ಲಿ ಇದರಲ್ಲಿ ಮುಖ್ಯವಾಗಿ ನಮ್ಮ ತಾಳೆ ಬೆಳೆ ಹೆಂಗಿದೆ ಅಂತಂದ್ರೆ, ಇಲ್ಲಿ ನೀರು ಮತ್ತು ಸಸ್ಯ ಪೋಷಕಗಳನ್ನ ನಾವು ಯಥೇಚ್ಛವಾಗಿ ಕೊಟ್ರೆ ಜಾಸ್ತಿ ಅದಕ್ಕೆ ಒಳ್ಳೆಯ ಒಂದು ಬೆಳವಣಿಗೆ ಆಗೋದ್ರ ಜೊತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಉತ್ಪಾದನೆ ಬರುತ್ತೆ. ಆದ್ರಿಂದ ಈ ರಸಗೊಬ್ಬರಗಳ ನಿರ್ವಹಣೆ ಏನಿದೆ ಅವುಗಳನ್ನ ನಿರ್ವಹಣೆ ಮಾಡಕ್ಕೂ ಸಹ 50% ಸಹಾಯಧನ, ಅಂದ್ರೆ ಪ್ರತಿ ಹೆಕ್ಟರ್ಗೆ 5,250 ರೂಪಾಯಿ ಅಂತೆ 4 ವರ್ಷ ಈ ಒಂದು ರಸಗೊಬ್ಬರಗಳಿಗೆ ಸಹಾಯಧನವನ್ನ ಕೊಡ್ತೀವಿ. ಅಂದ್ರೆ ಬೆಳೆ ನಾಟಿ ಮಾಡಿದ್ಮೇಲೆ 5 ವರ್ಷ ತನಕ ನಿರ್ವಹಣೆ ವೆಚ್ಚವನ್ನು 4 ವರ್ಷವರೆಗೆ ಇದನ್ನ ಹೊರತುಪಡಿಸಿದ್ರೆ ಮತ್ತೊಂದು ಕರೆ ಇದೆ, ಅದಕ್ಕಿಂತ ಮೊದಲು ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ ಹಲೋ, ತಮ್ಮ ಹೆಸರು? ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ಸಿಟಿ ಚಂದ್ರಶೇಖರ್, ಅತ್ತಿಗಡಹಳ್ಳಿ, ಹೊಳೆಸ್ಕೊಡ ತಾಲೂಕ್, ಹಾಸನ ಜಿಲ್ಲೆ. ತಮ್ಮ ಪ್ರಶ್ನೆ ಸರ್? ಈಗ ಸಿಟಿ ಚಂದ್ರಶೇಖರ್, ಅತ್ತಿಗಡಹಳ್ಳಿ, ಹೊಳೆಸ್ಕೊಡ ತಾಲೂಕ್, ಹಾಸನ ಜಿಲ್ಲೆ. ಹೇಳಿ ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ, ತಾಳೆ ಬೆಳೆ ಬೆಳಿಬೇಕಾದ್ರೆ ಮಣ್ಣೆ ಆತರ ಇರಬೇಕು, ನೀರ್ ಬೇಕು ಅಂತ, ನೀರ್ ಹೆಚ್ಚಿಗೆ ಬೇಕು ಅಂದ್ರಲ್ಲ, ಹೌದು, ಒಂದು ಗಿಡಕ್ಕೆ ಎಷ್ಟು ಬೇಕಾಗ್ತದೆ ಪರ್ ಡೇ ಅಂತ ಸರ್? ಜಾಸ್ತಿ ನೀರ್ ಬೇಕಾದ್ರೆ, ಬಾಳೆಗಿಂತ ಜಾಸ್ತಿ ಬೇಕಾಗುತ್ತೆ? ಹೇಳ್ತೀನಿ ಹೇಳ್ತೀನಿ. ಈಗ ಮಣ್ಣು ಅಂತಂದ್ರೆ ಅಲ್ಲಿ ಯೂಶಲಿ ನಾವು ಹೇಳೋದು ಪಿ ಎಚ್, ಐದುವರೆಯಿಂದ ಆರೂವರೆ ಇರಬೇಕು. ಮತ್ತು ಕೆಂಪು ಮಣ್ಣಲ್ಲೂ ಬರುತ್ತೆ, ಮತ್ತು ಮೀಡಿಯಂ ಬ್ಲ್ಯಾಕ್ ಸಾಯಿಲ್, ಮಧ್ಯಮ ಒಂದು ಕಪ್ಪು ಮಣ್ಣಲ್ಲೂ ಬರುತ್ತೆ. ಆಳ ಸುಮಾರು 1-1.5 meter ಇರಬೇಕು. ಮತ್ತು ಜಾಸ್ತಿ ಕಲ್ಲು ಮತ್ತು ಸಣ್ಣ ಕಲ್ಲುಗಳು ಇರತಕ್ಕಂತ ಭೂಮಿ ಸೂಕ್ತ ಆಗೋದಿಲ್ಲ. ಮತ್ತು ಎರಡನೇದಾಗಿ ಆಗಲ್ಲ, ಹೌದು. ಮತ್ತೆ ನಾನು ಈಗಾಗಲೇ ಹೇಳಿದೆ, ಅದು ಪ್ರತಿ ದಿವಸ ಸಣ್ಣದಿದ್ದಾಗ ಅಂದ್ರೆ 4 ವರ್ಷವರೆಗೂ ಸುಮಾರು 200-250 liter ಪ್ರತಿ ದಿವಸ ಒಂದು ಗಿಡಕ್ಕೆ ನೀರು ಬೇಕಾಗುತ್ತೆ. ಮತ್ತು ಆಮೇಲೆ 300 liter ಪ್ರತಿ ಗಿಡಕ್ಕೆ ಬೇಕಾಗುತ್ತೆ, ಅದು 5 ವರ್ಷದ ನಂತರ. ಬೇಸಿಗೆಯಲ್ಲಿ ಹವಾಮಾನ ಮತ್ತು ಮಳೆ ಇದರ ಮೇಲೆ ಆಧಾರಿತವಾಗಿರುತ್ತೆ, ಅದು 300-350 liter ಸಾಕಾಗಬಹುದು. ಹೌದು, ನೀರು ಜಾಸ್ತಿ ಬೇಕಾಗುತ್ತೆ. ಪಾತಿ ಮಾಡಬಹುದು, ಇಲ್ಲಾಂದ್ರೆ ನೀವು ಹನಿ ನೀರಾವರಿ ಅಳವಡಿಕೆ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಒಂದು ಪರಿಣಾಮಕಾರಿ ಬಳಕೆಯನ್ನು ಮಾಡಬಹುದು. ಹೋಗುತ್ತೆ, ಅವರು ಲೇಔಟ್ ಮಾಡಿಕೊಡ್ತಾರೆ, ಆತರ ಮಾಡಿಕೊಡ್ತಾರೆ, ಮಾಡಿಕೊಡ್ತಾರೆ. ಹೌದು ಚಂದ್ರಶೇಖರ್, ನಾನು ಈಗಾಗಲೇ ಹೇಳಿದೆ, ಸಸಿ ಇದು ಯಾವಾಗಲೂ ಓಪನ್ ಮಾರ್ಕೆಟ್ ನಲ್ಲಿ ಸಿಗಲ್ಲ. ನೀವು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಭೇಟಿಯಾಗಿ, ಅಲ್ಲಿ ನಮ್ಮ ಒಂದು ಕಂಪನಿ ಇದೆ, ಆ ಕಂಪನಿಯವರು ನಮ್ಮ ತೋಟಗಾರಿಕೆ ಇಲಾಖೆಯವರು ಸೇರಿ ತಮಗೆ ಮಾಹಿತಿಯನ್ನು ಕೊಡ್ತಾರೆ. ಭೂಮಿಗೆ ಬಂದು ನೋಡ್ತಾರೆ, ಭೂಮಿ ಮತ್ತು ಎಲ್ಲ ಅದನ್ನ ನೋಡಿ ಸೂಕ್ತತೆ ಕಂಡು ಬಂದ್ಮೇಲೆ ತಮ್ಮ ಹೆಸರನ್ನು ನೋಂದಣಿ ಮಾಡ್ಕೋತಾರೆ. ಈಗ ನೀವು ಕೊಟ್ರೆ ಮುಂದಿನ ವರ್ಷ ಆ ಗಿಡಗಳನ್ನು ಕೊಡ್ತಕ್ಕಂಥ ಅಷ್ಟು ಬಹಳಷ್ಟು ಬೇಡಿಕೆ ಇದೆ. ನೆಕ್ಸ್ಟ್ ವರ್ಷಕ್ಕೆ ನೀವು ಏನಾದರೂ ತಾಳೆ ಬೆಳೆ ಬೆಳಿಬೇಕಂತ ಇದ್ರೆ ಈಗಲೇ ನಾಳೆ ನಾಡಿದ್ದು ಹೋಗಿ ನಮ್ಮ ಇಲಾಖೆ ಅಧಿಕಾರಿಗಳನ್ನ ಫಲ 3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ, 30 ವರ್ಷದವರೆಗೂ ಬರುತ್ತೆ. ಆಯ್ತು ಚಂದ್ರಶೇಖರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಸರ್, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್ ನಮ್ಮ ಹೆಸರು. ಬಿ ಎಂ ವಿಶ್ವನಾಥ್ ಅವರೇ, ತಮ್ಮ ಪ್ರಶ್ನೆ? ಸರ್, ನಮ್ಮ ಪ್ರಶ್ನೆ ಏನಂದ್ರೆ, 1 ಎಕರೆಗೆ ಈ ತಾಳೆ ಸಸಿಗಳು ಎಷ್ಟು ಕೂಡುತ್ತ ಸರ್, ಅಂತರ ಎಷ್ಟು ಇರ್ಬೇಕು ಸರ್ ಅದಕ್ಕೆ? ಇದಕ್ಕೆ ಅಂತರ 9 meter, 9 meter, ಆಮೇಲೆ ಜಿಗ್ಜಾಗ್ ಮೆಥಡ್ ಅಂತ ಆ ಒಂದು ಪದ್ಧತಿಯಲ್ಲಿ ನಾಟಿ ಮಾಡಬೇಕಾಗುತ್ತೆ. 1 ಎಕರೆಗೆ 43 ಗಿಡಗಳು ಕುತ್ಕೊಳ್ಳುತ್ತೆ. 1 ಎಕರೆಗೆ 43 ಗಿಡಗಳು? ಹೌದೌದು. ಆಯ್ತು ವಿಶ್ವನಾಥ್ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುಂದಿನ ಕರೆ. ಕರೆ ಕಟ್ ಆಯ್ತು. ಸರ್, ಈಗ ಈ ಪ್ರತಿಯೊಬ್ಬರು ಕೇಳ್ತಾ ಇರೋದು ಹೆಚ್ಚಿನ ಪ್ರಶ್ನೆ ನೀರಾವರಿ, ನೀರು ಜಾಸ್ತಿ ಬೇಕು ಅಂತ ಕೇಳ್ತಿದ್ದಾರೆ. ಈ ನೀರಾವರಿಗೆ ವಿಶೇಷವಾಗಿ ತಮ್ಮ ಒಂದು ಯೋಜನೆಯಲ್ಲಿ ವಿಶೇಷ ಘಟಕಕ್ಕೆ ಏನನ್ನ ಇವರಿಗೆ ಸಹಾಯಧನ ಇದೆ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಇಲ್ಲಿ ಒಂದು ನೀರಿನ ಒಂದು ಪರಿಣಾಮಕಾರಿ ಬಳಕೆ ಮಾಡಬೇಕಾದ್ರೆ ಹನಿ ನೀರಾವರಿ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ನೀರಿನ ಒಂದು ಪರಿಣಾಮಕಾರಿ ಬಳಕೆ ಆಗುತ್ತೆ. ಅದಕ್ಕೆ ಪ್ರತಿ ಹೆಕ್ಟರ್ಗೆ 24,085 ರೂಪಾಯಿ ನಾವು ಸಹಾಯಧನವನ್ನು ಕೊಡ್ತೀವಿ. ಅಂದ್ರೆ ಸುಮಾರು 30% ರೈತರು ಹಾಕಬೇಕಾಗತ್ತೆ, ಇನ್ನು ಉಳಿದಿದ್ದನ್ನ ನಾವು ಕೊಡ್ತೀವಿ. ಮತ್ತು ಎಲ್ಲಿ ನೀರು ಸಂಗ್ರಹಣ ಘಟಕಗಳನ್ನ ನಿರ್ಮಾಣ ಮಾಡೋದ್ರಿಂದ ಬೇಸಿಗೆ ಹಂಗಾಮಿನಲ್ಲೂ ಸಹ ನಮ್ಮ ಸಂರಕ್ಷಿತ ಏನು ನಾವು ನೀರಾವರಿ ಕೊಡಬಹುದು ಅದನ್ನು ಸಹ ಮಾಡಬಹುದು, ಅದಕ್ಕೂ ಸಹ ನಾವು ಸಹಾಯಧನವನ್ನ ಕೊಡ್ತಾ ಇದೀವಿ. ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ ಹಲೋ, ನಮಸ್ಕಾರ. ತಾವು ಹೆಸರು? ನಿಸಿಮಪ್ಪ ಅಂತಾರೆ. ಹಾನಗಲ್ ತಾಲೂಕು ಆಲೂಟಿ. ನಿಮ್ಮ ಪ್ರಶ್ನೆ? ಅದರಿ, ತೋಟಗಾರಿಕೆ ಬೆಳೆ ಬಗ್ಗೆ. ಈಗ ಬೇರೆ ಬೇರೆ ಬೆಳೆಗಳಿಗೂ ಸಹಾಯಧನ ಇದೆ, ಹನಿ ನೀರಾವರಿ ಅಳವಡಿಸಕ್ಕೂ ಸಹಾಯಧನ ಇದೆ. ಇವತ್ತು ನಾವು ಮಾತಾಡ್ತಿರೋದು ಬರೀ ತಾಳೆ ಬೆಳೆ ಬಗ್ಗೆ, ಆದ್ರೂ ಬೇರೆ ಬೇರೆ ಇಲಾಖೆಗಳಿಗೂ ಸಹಾಯಧನ, ಬೇರೆ ಬೇರೆ ಬೆಳೆಗಳಿಗೂ ಸಹಾಯಧನ ಇರೋದ್ರಿಂದ ತಾವು ನಮ್ಮ ಹಾನಗಲ್ ತಾಲೂಕ್ ಅಂತ ಹೇಳಿದ್ರೆ ಅಲ್ಲಿ ತೋಟಗಾರಿಕೆ ಇಲಾಖೆಯವ್ರನ್ನ ತಾವು ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಪಡೆಯಬಹುದು. ಸರಿಯಾಗಿ ಹೋಗಿರ್ತೀವ್ರಿ ನಾವು, ನಿನ್ನೆ ಮೊನ್ನೆ ಹೋಗಿದ್ವಿ, ಸರಿಯಾಗಿ ಮಾಹಿತಿನ ಕೊಡಂಗಿಲ್ರಿ. ಇಲ್ಲ ಆದ್ರೆ ಅವಾಗ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿ ಹಾವೇರಿ, ಅಲ್ಲಿ ಅಲ್ಲಿನೂ ತಾವು ಸಂಪರ್ಕ ಮಾಡಬಹುದು. ಆಯ್ತು ಆಯ್ತು ನರಸಿಂಹಪ್ಪ ಅವರ ಧನ್ಯವಾದ. ಸರ್, ಈಗ ನೀರಾವರಿ ವಿಷಯ ಮಾತಾಡ್ತಾ ಇದ್ವಿ. ಈ ಪಂಪ್ ಸೆಟ್ ಸುಮಾರು ಕಡೆ ಏನು ಬೋರ್ವೆಲ್ ಅಲ್ಲದೆ ಯಾವ ಹೊಳೆ ಇರುತ್ತೆ, ನದಿ ಇರುತ್ತೆ, ಅಥವಾ ಕಾಲುವೆ ನೀರೆಲ್ಲ ಅದನ್ನ ಏನು ಈ ತೋಟಕ್ಕೆ ನೀರು ಒದಗಿಸಬೇಕಂದ್ರೆ ಈ ಪಂಪ್ ಸೆಟ್ಗಳ ಒಂದು ಅವಶ್ಯಕತೆ ಇರುತ್ತೆ. ಅದಕ್ಕೂ ಕೂಡ ತಾವು ಈಗ ನಾವು ಡೀಸೆಲ್ ಪಂಪ್ ಸೆಟ್ ಆಗಲಿ ಅಥವಾ ವಿದ್ಯುತ್ ಚಾಲಿತ ಪಂಪ್ ಸೆಟ್ ಆಗಲಿ, ಇಲ್ಲಿ ನೀರನ್ನ ಅಲ್ಲಿಂದ ಇದನ್ನ ಉಪಯೋಗ ಮಾಡಿಕೊಂಡು ಬಳಕೆ ಮಾಡೋರಿಗೆ ಈ ರೈತರಿಗೆ ನಾವು ಶೇಕಡ 50% ಈ ಸಹಾಯಧನವನ್ನ ತಾಳೆ ಬೆಳೆ ಯೋಜನೆಯಲ್ಲಿ ಕೊಡ್ತಾ ಇದೀವಿ. ಇಲ್ಲಿ ಪ್ರತಿ ಘಟಕಕ್ಕೆ ನಾವು 22,500 ರೂಪಾಯಿ ಸಾಮಾನ್ಯ ಜನ ವರ್ಗದವ್ರಿಗೆ ಕೊಡ್ತಾ ಇದೀವಿ, ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಅತಿ ಸಣ್ಣ ಮತ್ತು ಸಣ್ಣ ರೈತರು ಮಹಿಳಾ ರೈತರಿದ್ರೆ ಅವರಿಗೆ ಒಂದು ಘಟಕಕ್ಕೆ 27,000 ರೂಪಾಯಿ ಸಹಾಯಧನ ನಾವು ಕೊಡ್ತಾ ಇದೀವಿ. ಮತ್ತು ಅದರ ಜೊತೆ ಜೊತೆಗೇನೆ ಈ ಕೊಳವೆ ಬಾವಿ ನಿರ್ಮಾಣ ಮಾಡಬೇಕು ಅಥವಾ ಅಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕಂದ್ರೆ ಅವ್ರಿಗೂ ಸಹ ನಾವು ಸಹಾಯಧನ ಕೊಡ್ತಾ ಇದೀವಿ. ಅದು ಶೇಕಡ 50%, ಅಂದ್ರೆ ಸುಮಾರು 50,000 ರೂಪಾಯಿ ಅದಕ್ಕೆ ಸಹಾಯಧನ ಬರುತ್ತೆ. ಆದ್ರೆ ಇಲ್ಲಿ ಕನಿಷ್ಠ 5 ವರ್ಷ ಗಿಡ ಇರಬೇಕು, ಅದು 5 ವರ್ಷ ಆದ್ಮೇಲೆ ನಾವು ಸಹಾಯಧನ ಈ ಒಂದು ಕೊಳವೆ ಬಾವಿಗೆ ಕೊಡ್ತಾ ಇದೀವಿ. ಮೊದಲೇ ನೆಟ್ಕೊಂಡು 5 ವರ್ಷ ಅದನ್ನು ಪೋಷಣೆ ಮಾಡಿರ್ಬೇಕು. ಹೌದು ಸರ್. ಈ ನೀರು ಮತ್ತೆ ಇದು ತುಂಬಾ ಎತ್ತರವಾಗಿ ಬೆಳೆಯುವಂತಹ ಮರ ಇದು, ಈ ಸಾಮಾನ್ಯವಾಗಿ ಇದನ್ನ ಕೊಯ್ಲು ಮಾಡಬೇಕು ಕಟಾವು ಮಾಡಬೇಕು ಅಂದ್ರೆ ಒಂದು ಕಷ್ಟದ ಕೆಲಸ, ಇದಕ್ಕೆ ತಾವು ಸಹಾಯಧನ ಯಾವ ತರ ಕೊಡ್ತಾ ಇದ್ದೀರಿ? ಇಲ್ಲಿ ಏನಾಗುತ್ತೆ, ತಾಳೆ ಬೆಳೆ ಸುಮಾರು 15 ಫೀಟ್ ವರೆಗೂ ಇದ್ದಾಗ ಚೆನ್ನಾಗಿ ನಾವು ಅದನ್ನ ಕಟಾವು ಮಾಡಬಹುದು. ಬೇರೆ ಬೇರೆ ಯಂತ್ರಗಳಿದಾವ ಅವುಗಳನ್ನು ಉಪಯೋಗ ಮಾಡಬಹುದು. ಯಾವಾಗ ಇದು 20 ಫೀಟ್ಗಿಂತ ಜಾಸ್ತಿ ಬೆಳೀತದೆ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಗಿಡಗಳ ಮೇಲೆ ಕಾಂಡಗಳ ಮೇಲೆ ಮುಳ್ಳೆಲ್ಲ ಇರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಈ ಬರ್ತಕ್ಕಂತ ಒಂದು ಏನು ಈ ಕಟಾವು ಮಾಡತಕ್ಕಂತ ಏನು ಲೇಬರ್ ಚಾರ್ಜ್ ಇದೆ ಅದು ಜಾಸ್ತಿ ಇದೆ. ಆದ್ರಿಂದ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ 20 ಫೀಟ್ಗಿಂತ ಜಾಸ್ತಿ ಬೆಳೆದಂತಹ ತಾಳೆ ಗಿಡಗಳಿಗೆ ಕಟಾವು ಮಾಡಬೇಕಾದ್ರೆ ನಾವು ಪ್ರತಿ ಟನ್ ಏನು ಈ ತಾಳೆ ಈ ಗೊನೆಗಳನ್ನ ಏನು ಅವರು ಕೊಯ್ಲು ಮಾಡ್ತಾರೆ ಅದಕ್ಕೆ ಪ್ರತಿ ಟನ್ಗೆ 1,000 ರೂಪಾಯಿ ಅಂತ ನಾವು ಗರಿಷ್ಠ 15 ಮೆಟ್ರಿಕ್ ಟನ್ ಅದಕ್ಕೆ ಮಿತಿಗೊಳಿಸಿ ಪ್ರತಿ ಫಲಾನುಭವಿಗಳಿಗೆ ಸಹಾಯಧನ ನೀಡತಕ್ಕಂತ ಒಂದು ಯೋಜನೆ ಅನುಷ್ಠಾನ ಮಾಡ್ತಾ ಇದೀವಿ. ಪ್ರಕಾಶ್ ಸೌರವ್ದವ್ರೆ, ಈ ತಾವು ಮಾತಾಡ್ತಿದ್ರೆ ಈ ಬೆಳೆಗೆ ಪೋಷಕಾಂಶಗಳ ಅವಶ್ಯಕತೆ ತುಂಬಾ ಜಾಸ್ತಿ ಇರತ್ತಂತ, ಯಥೇಚ್ಛವಾಗಿ ನಾವು ಎರೆಯ ಗೊಬ್ಬರ ಅಥವಾ ಒಂದು ಸಾವಯವ ಗೊಬ್ಬರವನ್ನು ಕೊಟ್ಟಾಗ ಹೆಚ್ಚಿನ ಒಂದು ಏನು ಇಳುವರಿ ಬರುತ್ತೆ ಮತ್ತೆ ಉತ್ತಮವಾದಂತಹ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದು, ಇದಕ್ಕೆ ತಾವು ಯಾವ ತರ ಸಹಾಯಧನ ಕೊಡ್ತೀರಾ? ಈಗ ಒಂದು ನಾನು ಈಗಾಗಲೇ ಹೇಳಿದೆ, ರಸಗೊಬ್ಬರಕ್ಕೂ ಸಹ ನಾವು ಸಹಾಯಧನ ಕೊಡ್ತಾ ಇದೀವಿ ಶೇಕಡ 50%. ಅದರ ಜೊತೆ ಜೊತೆಗೇನೆ ಈಗ ಲಘು ಪೋಷಕಾಂಶಗಳಾಗಲಿ ಅಥವಾ ಇನ್ನೂ ಹೆಚ್ಚಿನ ಒಂದು ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡಬೇಕಾದ್ರೆ ನಾವು ಈ ಆರ್ಗ್ಯಾನಿಕ್ ಗೊಬ್ಬರ ಅಂದ್ರೆ ಸಾವಯವ ಗೊಬ್ಬರಗಳನ್ನ ಉಪಯೋಗ ಮಾಡೋದು ಬಹಳಷ್ಟು ಅವಶ್ಯವಿದೆ. ಸೊ ಇದರಲ್ಲಿ ಮುಖ್ಯವಾಗಿ ಯಾರಾದರೂ ತಮ್ಮ ತೋಟದಲ್ಲಿ ತಾಳೆ ಬೆಳೆ ರೈತರು ಎರೆಹುಳ ಘಟಕಗಳನ್ನ ತಾವು ಅದನ್ನ ನಿರ್ಮಾಣ ಮಾಡಕ್ಕೆ ಉದ್ದೇಶ ಪಟ್ಟರೆ ಅವ್ರಿಗೂ ಸಹ ಶೇಕಡ 50% ಸಬ್ಸಿಡಿ ಕೊಡ್ತಕ್ಕಂಥದ್ದು. ಇದರಲ್ಲಿ ಮುಖ್ಯವಾಗಿ 15 ಮೀಟರ್ ಉದ್ದ, 0.9 ಮೀಟರ್ ಅಗಲ ಮತ್ತು 24 ಮೀಟರ್ ಈ ಏನು ಆಳ 2.4 ಮೀಟರ್ ಆಳ ಇರತಕ್ಕಂಥ ಎರೆಹುಳ ಘಟಕ ನಿರ್ಮಾಣ ಮಾಡಕ್ಕೆ ಶೇಕಡ 50% ಅಂದ್ರೆ ಪ್ರತಿ ಒಂದು ಘಟಕಕ್ಕೆ ಸುಮಾರು 15,000 ರೂಪಾಯಿದಷ್ಟು ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಈ ಸಮಯ ಆಗ್ತಾ ಬಂತು, ಈ ಬೆಳೆ ಬೆಳಿಬೇಕು ನಾವು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಇದ್ರ ಬಗ್ಗೆ ತರಬೇತಿ ಬೇಕು ಅಂದ್ರೆ ತಾವು ಯಾವ ತರ ರೈತರಿಗೆ ತರಬೇತಿ ಕೊಡ್ಲಿಕ್ಕೆ ಸಿದ್ಧ ಆಗಿದ್ದೀರಿ ಸರ್? ಏನು ಈಗ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ, ಮತ್ತು ಹೋಬಳಿ ಮಟ್ಟದ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಿದ್ದಾರೆ. ಈಗಾಗಲೇ ನಾವು ತಾಳೆ ಬೆಳೆ ಬಗ್ಗೆ ಬಹಳಷ್ಟು ಪ್ರಚಾರ ಕಾರ್ಯಕ್ರಮಗಳನ್ನ ಮತ್ತು ಈ ತರಬೇತಿ ಕಾರ್ಯಕ್ರಮಗಳನ್ನ ತಾಂತ್ರಿಕ ಮಾಹಿತಿ ಕೊಡತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೀವಿ. ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ತಾಲೂಕು ತೋಟಗಾರಿಕೆ ಅಧಿಕಾರಿಗಳು, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಅಂತ ಇರುತ್ತೆ, ಅದರ ಜೊತೆ ಜೊತೆಗೆ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿ ಜಿಲ್ಲಾ ಮಟ್ಟದಲ್ಲಿರುತ್ತೆ. ಮತ್ತು ಈಗ ನಾನೀಗಾಗಲೇ ಹೇಳಿದೆ, ಇಲ್ಲಿ ನಮಗೆ ಕರ್ನಾಟಕ ರಾಜ್ಯದಂತ 23 ಜಿಲ್ಲೆಯಲ್ಲಿ ಈ ಪ್ರೈವೇಟ್ ಕಂಪನಿಯವರ ಸಹಯೋಗದೊಂದಿಗೆ ನಾವು ಮಾಡ್ತಾ ಇದೀವಿ. ಆ ಒಂದು ಪ್ರೈವೇಟ್ ಕಂಪನಿಯ ಪ್ರತಿನಿಧಿಗಳು ಸಹ ಪ್ರತಿ ತಾಲೂಕಿನಲ್ಲಿರೋದ್ರಿಂದ ನಮ್ಮ ತಾಲೂಕು ತೋಟಗಾರಿಕಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ಈ ತಾಂತ್ರಿಕ ತರಬೇತಿ ಇರಬಹುದು, ಸಹಾಯಧನದ ಬಗ್ಗೆ ಇರಬಹುದು, ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಉತ್ಪಾದನೆ ಮತ್ತು ಉತ್ಪಾದಕತೆ ಮಾಡಕ್ಕೆ ಏನೇನು ಸಲಹೆಗಳನ್ನು ನೀಡಬಹುದು ಅವೆಲ್ಲ ಒಂದು ಹೆಚ್ಚಿನ ಮಾಹಿತಿಯನ್ನ ಅವರು ಪಡೆಯಬಹುದಾಗಿದೆ. ಪ್ರೈವೇಟ್ ಕಂಪನಿಗಳು ತಗೊಂತವೆ, ಖರೀದಿ ಮಾಡ್ತವೆ ಅಂದ ತಕ್ಷಣ ರೈತರಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಇದು ಯಾವ ರೇಟ್ಗೆ ತಗೊಳ್ತಾರೆ, ನಮ್ಗೆ ಲಾಭದಾಯಕನಾ, ಏನು ಬೈಬ್ಯಾಕ್ ಅಗ್ರಿಮೆಂಟ್ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಇದು ಬೈಬ್ಯಾಕ್ ಅಗ್ರಿಮೆಂಟ್ ಅವರು ಮಾಡೇ ತಗೊಳ್ತಾರೆ, ನಮ್ಮಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳಲ್ಲಿ ಇರ್ತಾರೆ. ಮತ್ತು ಇದು ಬೇರೆ ತರ ಯಾವುದು ಆಗಕ್ಕೆ ಮೋಸ ಆಗಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಈ ಸಂಸ್ಕರಣ ಘಟಕಗಳನ್ನ ಪ್ರತಿಯೊಂದು ಕಂಪನಿಯವರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಅವರು ಸ್ಥಾಪನೆ ಮಾಡಿ ಸಂಸ್ಕರಣೆಗಳನ್ನ ಕೈಗೊಳ್ತಾ ಇದ್ದಾರೆ. ಹೀಗಾಗಿ ರೈತರಿಗೆ ಈ ನಾಳೆ ನಮ್ದು ಯಾವುದು ಬೆಳೆದಿದ್ದಂತ ಉತ್ಪನ್ನಗಳನ್ನ ತಗೊಳ್ಳಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಉದ್ಭವ ಆಗೋದಿಲ್ಲ. ಆದ್ದರಿಂದ ಈ ಒಂದು ಅತಿ ಹೆಚ್ಚಿನ ಒಂದು ಲಾಭ ಪಡೆಯಕ್ಕೆ ಹೆಚ್ಚಿನ ಒಂದು ತಾಂತ್ರಿಕ ಮಾಹಿತಿಗಳನ್ನ ಅನುಷ್ಠಾನ ಮಾಡಿಕೊಂಡು ಹೆಚ್ಚಿನ ಇಳುವರಿಯನ್ನ ಪಡೆಯಬಹುದಾಗಿದೆ. ಡಾಕ್ಟರ್ ಪ್ರಕಾಶ್ ಸೌರವ್ದವರೇ, ಈ ಒಂದು ತಾಳೆ ಯೋಜನೆ ಬಗ್ಗೆ ಬೆಳೆ ಯೋಜನೆ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ತಮ್ಮನ್ನು ಸಂಪರ್ಕ ಮಾಡಬಹುದಾ, ತಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನು ಒಬ್ಬ ತಿಳಿಸಿಕೊಡಿ. ಮಾಡಬಹುದು, ತಾಲೂಕಿನಲ್ಲಿ ಇರತಕ್ಕಂಥ ಅಧಿಕಾರಿಗಳು ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನಗೂ ನೇರವಾಗಿ ಸಂಪರ್ಕ ಮಾಡಬಹುದು. ನಂದು ಮೊಬೈಲ್ ಸಂಖ್ಯೆ 9488585806. ಇನ್ನೊಂದು ಸಲ ಹೇಳಿ ಸರ್. 9480885806. ಆಯ್ತು ಡಾಕ್ಟರ್ ಪ್ರಕಾಶ್ ಎಸ್ ಸೌರಭ್ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಸೂಕ್ತ ಮಾಹಿತಿಯನ್ನ ಉತ್ತರಗಳನ್ನು ನೀಡಿದಿರಾ ಅಂತ ನಾನು ಭಾವಿಸ್ತೇನೆ. ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:17. ಅಣ್ಣ, ಮಗಳ ಮದುವೆಗೆ ಬಟ್ಟೆ ಶಾಪಿಂಗ್ ಜೋರಾಗೇ ಇದೆ. ಹೌದು ಕಣಮ್ಮ, ರೇಷ್ಮೆ ಸೀರೆ, ಫ್ಯಾನ್ಸಿ ಸೀರೆ, ಜವಳಿಗಳು, ಸೂಟಿಂಗ್ಸ್, ಶರ್ಟಿಂಗ್ಸ್ ಎಲ್ಲವನ್ನು SSR ಸಿಲ್ಕ್ಸ್ ಅಲ್ಲಿ ತಗೊಂಡು ಬಂದ್ವಿ. ಅದು ಹೋಲ್ಸೇಲ್ ರೇಟ್ ಅಲ್ಲಿ ಡಿಸ್ಕೌಂಟ್ ಸಿಕ್ತು. ಕ್ವಾಲಿಟಿ ಸೂಪರ್. ಭೇಟಿ ಕೊಡಿ SSR ಸಿಲ್ಕ್ಸ್, ಹಳೆ ಅಂಚೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ರಸವಾರ್ತೆ, 6:51 ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರಲ್ಲಿ ಭತ್ತ ಹಾಗೂ ಕಾಫಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಕಲಗೂಡು ತಾಲೂಕು ಮಾಗೋಡು ಗ್ರಾಮದ ಕಾಫಿ ಬೆಳೆಗಾರರಾದ ಎಂಬಿ ಬಸವರಾಜು ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. 7:21 ಹಾಗೂ 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. ರಾತ್ರಿ 9:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಡಾ ಕೃಷ್ಣಮೂರ್ತಿ ಹನೂರು. ಸಂದರ್ಶಕರು ಡಾ ನಿರ್ಮಲಾ ಸಿ ಎಲಿಗಾರ್. 10:00 ಬೆಂಗಳೂರು ಕೇಂದ್ರದಿಂದ ಗುಜರಾತ್ನಲ್ಲಿ ನಡೆಯುತ್ತಿರುವ 36ನೇ ರಾಷ್ಟೀಯ ಕ್ರೀಡಾಕೂಟ 2020